ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:18. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಕಂದುರೋಗ ಮತ್ತು ಅದರ ನಿಯಂತ್ರಣ ಕುರಿತು ಬೆಂಗಳೂರಿನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸೂಕ್ಷ್ಮ ಜೀವಿ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀಕೃಷ್ಣ ಇಸ್ಲೂರ್ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳಬಹುದು. ಉದ್ಯೋಗವಾಣಿ ಕೇಳುಗರೆ, ನನ್ನ ಹೆಸರು ಲಿಂಗರಾಜ್ ಕುಂಬಾರ್ ಅಂತ. ನಾನು SSLC ಪಾಸ್ ಆದ ನಂತರ 2010 GTNTC ಹೊಸಪೇಟೆಯಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಕೋರ್ಸ್ ಪಡೆದಿದ್ದೇನೆ. ಈಗ ಎಕರ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಳಗಾವಿಯಲ್ಲಿ ವರ್ಷಕ್ಕೆ 900,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಇಂದೇ GTDC ಸೇರಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ, ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ನಮಸ್ಕಾರ ಶ್ರೀಕೃಷ್ಣ ಇಸ್ಲೂರ್ ಅವರೇ. ನಮಸ್ಕಾರ. ನಾವು ಜಾನುವಾರುಗಳಲ್ಲಿ ಕಾಣುವಂತ ವಿವಿಧ ರೋಗಗಳಲ್ಲಿ ಕಂದುರೋಗದು ಕೂಡ ಬಹಳ ಮುಖ್ಯವಾದಂತಹದ್ದು. ಹೌದು. ಜೊತೆಗೆ ಇದು ಮನುಷ್ಯರಿಗೂ ಕೂಡ ಪ್ರಾಣಿಗಳಿಂದ ಬರಬಹುದು ಅಂತ ಕೂಡ ತಾವು ತಜ್ಞರು ಹೇಳ್ತಾ ಇರ್ತಾರೆ. ನಿಜ ನಿಜ. ಇವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತೆ ನಮ್ಮ ಕೇಳುಗರಿಗೆ ಈ ಜಾನುವಾರುಗಳಲ್ಲಿ ಕಂಡುಬರುವಂತ ಕಂದುರೋಗ ಮತ್ತೆ ಇದು ಮನುಷ್ಯರಲ್ಲಿ ನಾವು ಬರದಂತೆ ಹೇಗೆ ತಡೆಗಟ್ಟಬಹುದು ಮತ್ತೆ ಇದರ ಒಟ್ಟಾರೆ ನಿಯಂತ್ರಣದ ಬಗ್ಗೆ ತಾವಿವತ್ತು ಪರಿಚಯವನ್ನು ಮಾಡಿಕೊಡಬೇಕು. ಈಗ ಪ್ರಾರಂಭದಲ್ಲಿ ಈ ಕಂದುರೋಗ ಅಂದ್ರೇನು ಮತ್ತೆ ಮುಖ್ಯವಾಗಿ ಇದು ಯಾವ್ಯಾವ ಜಾನುವಾರುಗಳಲ್ಲಿ ಕಂಡುಬರುತ್ತೆ ಅಂತ ಹೇಳ್ತೀರಾ? ನೋಡಿ, ಕಂದುರೋಗ ಅಥವಾ ಬ್ರುಸಲೋಸಿಸ್, ಇದು ಬ್ರುಸಲ್ಲಾ ಎನ್ನುವಂತಹ ಒಂದು ಬ್ಯಾಕ್ಟೀರಿಯಾ ಆಯ್ತು. ಇದು ಸೂಕ್ಷ್ಮಾಣು ಜೀವಿಯಿಂದ ಬರುವಂತಹದ್ದು. ಇದೊಂದು ತಾವು ಇವಾಗಲೇ ಹೇಳಿದಂಗೆ ಜಾನುವಾರುಗಳಿಗೆಲ್ಲ ತಗುಲುವಂತಹ ಒಂದು ಅತಿ ಮುಖ್ಯವಾದಂತಹ ಒಂದು ಸಾಂಕ್ರಾಮಿಕ ರೋಗ, ಹರಡುವಂತ ರೋಗ. ಹೌದು. ಈ ಕಾಯಿಲೆ ವಿಶೇಷವಾಗಿ ನಮ್ಮ ಎಮ್ಮೆ, ಹಸು, ಕುರಿ, ಮೇಕೆ ಅಥವಾ ಇವನ್ನ ಹಂದಿಗಳಲ್ಲಿ ಕೂಡ ಕಂಡು ಬರುತ್ತದೆ. ಅಲ್ಲದೆ ರೋಗ ಪೀಡಿತ ಜಾನುವಾರುಗಳಿಂದ ಇವತ್ತು ಸಂಬಂಧಪಟ್ಟಂತ ಮನುಷ್ಯರಿಗೂ ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ತುಂಬಾ ಜಾಸ್ತಿ ಇದೆ. ಅಂದ್ರೆ ಪಶುಪಾಲಕರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಪಶುಪಾಲಕರು, ಪಶು ಪರೀಕ್ಷಕರು, ಪಶು ವೈದ್ಯರು ಕೂಡ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈಗ ಮುಖ್ಯವಾಗಿ ಈ ಒಂದು ಕಂದುರೋಗ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಂಡು ಬಂದಿದೆ ಅಂತೀರಾ? ನಮ್ಮ ರಾಜ್ಯದಲ್ಲಿ ಇದು ವಿಶೇಷವಾಗಿ ಎಲ್ಲಾ ಜಾನುವಾರುಗಳಲ್ಲಿ, ಅಂದ್ರೆ ಹಸು, ಎಮ್ಮೆ, ಕುರಿ, ಮೇಕೆ ಇರಲಿ ಅಥವಾ ಹಂದಿಗಳಲ್ಲಿ ಕೂಡ ಈ ರೋಗ ಕಂಡು ಬಂದಿದೆ. ಈ ರೋಗ ವಿಶೇಷವಾಗಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಇದು ಹೈನುಗಾರಿಕೆ ಎಲ್ಲ ಇರುವಂತಹ ಪ್ರದೇಶಗಳಲ್ಲಿ ವಿಶೇಷವಾಗಿ ಕಂಡು ಬರ್ತದೆ. ಮತ್ತೆ ಜಾನುವಾರುಗಳ ಮಾರಾಟ ಅಥವಾ ಜಾನುವಾರುಗಳ ಬಗ್ಗೆ ಜಾಸ್ತಿ ವಹಿವಾಟೆಲ್ಲ ಎಲ್ಲೆಲ್ಲಿ ನಡೆಯುತ್ತೆ ನೋಡಿ, ಅಂತ ಪ್ರದೇಶದಲ್ಲಿ ಈ ವಿಶೇಷವಾಗಿ ಅದನ್ನು ಸೀಮೆ ಹಸುಗಳಲ್ಲಿ ಇರುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಅಂದ್ರೆ ಮಿಶ್ರತಳಿ ರಾಸುಗಳಲ್ಲಿ, ನಿಜ ಮಿಶ್ರತಳಿ ರಾಸುಗಳಲ್ಲಿ ಇದರ ಒಂದು ಪ್ರಮಾಣ ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಮತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗ್ತಾ ಇರ್ತಾರೆ. ನಾವು ನೊಮ್ಯಾಡಿಕ್ಸ್ ಅಂತ ಹೇಳ್ತೇವೆ, ಅಲೆಮಾರಿಗಳ ಅವ್ರ ಹತ್ರ ಇರುವಂತಹ ಈ ಕುರಿ ಮಂದೆಗಳಲ್ಲಿ ಕೂಡ ಈ ಒಂದು ಬ್ರುಸಲೋಸಿಸ್ ಕಾಯಿಲೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿದೆ. ಇನ್ನು ಮುಖ್ಯವಾಗಿ ಜಾನುವಾರುಗಳಲ್ಲಿ ಈ ಕಂದುರೋಗ ಹೇಗೆ ಹರಡುತ್ತೆ ಅಂತ? ಇದು ಒಂದು ಹಲವಾರು ವಿಧಾನಗಳಿಂದ ಈ ಒಂದು ಕಂದುರೋಗ ನಮ್ಮ ಜಾನುವಾರುಗಳಲ್ಲಿ ಹರಡ್ತದೆ. ಮುಖ್ಯವಾಗಿ ಮೇಲಿಕ್ ಬಿಟ್ಟಂತ ಇದು ಕಂದುರೋಗ ಪೀಡಿತ ಹಸುಗಳು ಇರ್ತಾವ ನೋಡಿ, ಅದು ಯಾವಾಗ ಕಂದು ಹಾಕುತ್ತೆ ಅಥವಾ ಅದು ಕಂದು ಹಾಕಿದ ನಂತರ ಅದು ಒಂದು ಗರ್ಭಸ್ರಾವ ಒಂದು ಹುಲ್ಲಿನ ಮೇಲೆ ಬಿದ್ದಾಗ ಅಂತ ಒಂದು ಬ್ರುಸೆಲ್ಲ ಕಲುಷಿತ ಹುಲ್ಲಿನ ಅಥವಾ ಒಂದು ಆಹಾರ ಸೇವನೆಯಿಂದ ಇನ್ನಿತರ ಆರೋಗ್ಯವಂತ ಹಸುಗಳಿಗೂ ಕೂಡ ಈ ಒಂದು ರೋಗ ಮುಖ್ಯವಾಗಿ ಹರಡಲಿಕ್ಕೆ ಒಂದು ಕಾರಣ ಆಗ್ತದೆ. ಅಥವಾ ಇದು ಬ್ರುಸಲೋಸಿಸ್ ರೋಗ ಪೀಡಿತವಾಗಿರುವಂತಹ ಈ ಹೋರಿಗಳು ಇರ್ತಾವಲ್ಲ, ಈಗ ನಾವು ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಅಥವಾ ಕೃತಕ ಗರ್ಭಧಾರಣೆ ಅಂತ ಹೇಳ್ತೀವಿ, ಆ ಒಂದು ಕಾರಣಕ್ಕಾಗಿ ನಾವು ಹೋರಿಯ ವೀರ್ಯವನ್ನು ಕೂಡ ಶೇಖರಣೆ ಮಾಡಿಕೊಂಡು ಅದನ್ನ ಉಪಯೋಗ ಮಾಡಿದಾಗ ಅಂತ ಆ ಹೋರಿಗೆ ಈ ಒಂದು ಕಂದುರಾಗ ಬಂದಿದ್ದಿದ್ರೆ ಈ ವೀರ್ಯದ ಮುಖಾಂತರ ಕೂಡ ಹಸುಗಳಿಗೆ ಈ ಒಂದು ರೋಗವಂತ ಹರಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಲ್ಲದೆ ಇದು ರೋಗ ಬಂದಂತ ಜಾನುವಾರಿನ ಗರ್ಭಕೋಶದ ಸ್ರಾವ ಇರತ್ತಲ್ಲ, ಗರ್ಭದ ನೀರಂತ ಏನ್ ಹೇಳ್ತೀವಿ, ಅದು ರಾಸುಗಳ ಕಣ್ಣಿನಲ್ಲಿ ಬೀಳೋದ್ರ ಮುಖಾಂತರ ಕೂಡ ರೋಗ ಕೂಡ ಹರಡಬಹುದು. ಅದ್ರ ಪಕ್ಕದಲ್ಲಿ ಒಂದು ಆರೋಗ್ಯವಾದಂತ ಒಂದು ಹಸು ಇರ್ತದೆ, ಅದ್ರ ಕಣ್ಣಲ್ಲಿ ಈ ರೋಗ ಪೀಡಿತವಾದಂತಹ ಜಾನುವಾರು ಬಾಲ ಏನಾರು ಅಲ್ಲಾಡಿಸ್ತಾ ಇದ್ದಾಗ ಅದ್ರ ಗರ್ಭಸ್ರಾವ ಏನಾರು ಬೈ ಚಾನ್ಸ್ ಒಂದು ಹನಿ ಕೂಡ ಬಿದ್ರು ಕೂಡ ಸಾಕಾಗುತ್ತೆ. ಕಣ್ಣಲ್ಲಿ ಬಿದ್ರು ಮಾತ್ರ, ಕಣ್ಣಲ್ಲಿ ಬಿದ್ರು ಕೂಡ ಹೌದು, ಚರ್ಮದ ಮೇಲೆ ಬಿದ್ರೆ, ಚರ್ಮದ ಮೇಲೆ ಬಿದ್ರೆ ಏನಾಗುತ್ತೆ, ಯಾಕಂದ್ರೆ ಮ್ಯೂಕಸ್ ಮೆಂಬ್ರೇನ್ ಅಂತೆಲ್ಲ ಇರುತ್ತೆ ಕಂಜಂಕ್ಟಿವಾದಲ್ಲಿ ಬಿದ್ರೆ, ಅವಾಗ ಅಂತ ಆರೋಗ್ಯವಂತವಾದಂತಹ ಜಾನುವಾರುಗಳು ಈ ಒಂದು ರೋಗಕ್ಕೆ ತೂಕ್ತಾಗುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಅಲ್ಲದೆ ಇದು ರೋಗ ಪೀಡಿತವಾದಂತ ಹಸುಗಳಿಂದ ಗರ್ಭದಲ್ಲಿರುವಂತಹ ಕರುವಿಗೂ ಕೂಡ ಈ ಒಂದು ರೋಗವಂತ ಬರುವಂತ ಒಂದು ಸಾಧ್ಯತೆ ಕೂಡ ಇದೆ. ಅಂದ್ರೆ ಇನ್ಯೂಟ್ರೋ ಟ್ರಾನ್ಸ್ಮಿಷನ್ ಆಫ್ ಡಿಸೀಸ್ ಅಂತ ಹೇಳ್ತೇವೆ. ಅಂದ್ರೆ ತಾಯಿಗಿದ್ರೆ ಕರುವಿಗೂ ಬರುತ್ತೆ, ಗರ್ಭದಲ್ಲಿರುವಂತಹ ಕರುವಿಗೂ ಕೂಡ ಈ ಒಂದು ರೋಗ ಬರುವಂತ ಸಾಧ್ಯತೆಯನ್ನು ಇರ್ತದೆ. ಈಗ ಮುಖ್ಯವಾಗಿ ನಾವು ಈ ರಾಸುಗಳನ್ನ ನೋಡಿದಾಗ ಯಾವ್ಯಾವ ಕಂದು ರೋಗದ ಲಕ್ಷಣಗಳು ಕಂಡು ಬರ್ತವೆ? ತುಂಬಾ ಒಳ್ಳೆ ಪ್ರಶ್ನೆ ಇದು ನೋಡಿ. ಇದು ಗರ್ಭಾವಸ್ಥೆ ಒಂದು ನಾವು ಮೂರು ತ್ರೈಮಾಸಿಕಗಳಂತ ವಿಂಗಡಣೆ ಮಾಡಿದ್ರೆ ಮೂರು ತಿಂಗಳು ಆ ರೀತಿ. ವಿಶೇಷವಾಗಿ ಒಂದು ಕಂದುರೋಗ ಮೂರನೇ ತ್ರೈಮಾಸಿಕದಲ್ಲಿ ಕಂದು ಹಾಕುವಂತಹದ್ದು ಅದು ಒಂದು ಮುಖ್ಯವಾದಂತಹ ಲಕ್ಷಣ ಕೊನೆಯ ಹಂತದಲ್ಲಿ. ಹೌದು, 6, 7, 8, 9 ತಿಂಗಳಲ್ಲಿ ಸಾಧಾರಣ ಕಂದು ಹಾಕಿದ್ರೆ ನಾವು ಈ ಒಂದು ಹಸುವಿಗೆ ಬ್ರುಸುಲೋಸಿಸ್ ಅಥವಾ ಕಂದುರೋಗ ಇರಬಹುದು ಅಂತ ನಾವು ಒಂದು ಊಹೆ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಸರಿ. ಎರಡನೇದಾಗಿ ಕಂದು ಹಾಕದಂತ ಇದು ಕರು ಅಥವಾ ಇದು ಮರಿ ಹಾಕಿದ ನಂತರ ಅದಕ್ಕೆ ಕಸ ಅಥವಾ ಸತ್ತೆ ಬೀಳದೇ ಇರುವಂತದ್ದು, ರಿಟೆನ್ಷನ್ ಆಫ್ ಪ್ಲಾಸೆಂಟ್ ಆರೋಪಿ ಅಂತ ಹೇಳ್ತೇವೆ, ಅದು ಕೂಡ ಇನ್ನೊಂದು ಮುಖ್ಯವಾದಂತ ಲಕ್ಷಣ ಕಂದುರೋಗದ್ದು. ಮತ್ತು ಹಲವು ಬಾರಿ ಇದು ಕೃತಕ ಗರ್ಭಧಾರಣೆಗಂತ ವೀರ್ಯ ಕೊಡಿಸಿದ್ರು ಕೂಡ ಗರ್ಭ ಧರಿಸದೇ ಇರ್ಬೋದು, ರಿಪೀಟ್ ಬ್ರೀಡಿಂಗ್ ಪ್ರಾಬ್ಲಮ್ಸ್, ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಪದೇ ಪದೇ ಸಿಮೆನ್ ಕೊಡಿಸ್ತಾ ಇದ್ರು ಗರ್ಭ ಕಟ್ಟೋದಿಲ್ಲ ಅಂತ ನಮ್ಮ ರೈತರೆಲ್ಲ ಹೇಳ್ತಾ ಇರ್ತಾರೆ, ಇದು ಕೂಡ ಒಂದು ಕಾರಣ ಇದ್ದಿರಬಹುದು. ಕಂದುರೋಗದ ಸೋಂಕಿದ್ರು ಆ ರೀತಿ ಸೋಂಕಿದ್ರು ಕೂಡ ಆ ರೀತಿ ಆಗ್ತದೆ, ರಿಪೀಟ್ ಬ್ರೀಡಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಸೊ ಅದು ಆಗ್ಬೋದು, ಅಥವಾ ಕೆಲವು ಸಾರಿ ಕಾಲಿಗಿರುವಂತಹ ಮಂಡಿ ಅಥವಾ ಕೀಲು ಜಾಯಿಂಟ್ಸ್ ಏನ್ ಹೇಳ್ತೀವಿ, ಜಾಯಿಂಟ್ಸ್ ಗಳು ಕೂಡ ಊದ್ಕೊಂಡ್ಬಿಡ್ತವೆ, ಅದು ಕೂಡ ಕೆಲವು ಹಸುಗಳಲ್ಲಿ ಇದು ಕೂಡ ಒಂದು ಮುಖ್ಯವಾದಂತ ಒಂದು ಲಕ್ಷಣ ಇರ್ತದೆ. ಮತ್ತೆ ಹಾಲಿನ ಉತ್ಪಾದನೆ ತುಂಬಾ ಕುಂಠಿತವಾಗಿಬಿಡುತ್ತೆ, ಕಡಿಮೆ ಆಗೋಗ್ಬಿಡ್ತದೆ, ಬಹಳ ಕಡಿಮೆ ಆಗುತ್ತೆ. ಇದು ಕೆಲವು ಮುಖ್ಯವಾದಂತಹ ಲಕ್ಷಣಗಳು. ಈಗ ಒಂದ್ ವೇಳೆ ನಮ್ಮ ಪಶುಪಾಲಕರು ತಮ್ಮ ಒಂದು ಜಾನುವಾರುಗಳಲ್ಲಿ ಈ ಕಂದು ರೋಗದ ಲಕ್ಷಣಗಳು ಕಂಡು ಬಂದರೆ ಏನ್ ಮಾಡಬೇಕು ಅಂತೀರಿ? ಇಂತಹ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕಂದ್ರೆ ಕೂಡ್ಲೇ ಗರ್ಭಪಾತ ಎಲ್ಲಾಗ್ತದೆ ಆ ಸ್ಥಳದಲ್ಲಿ ಫಿನೈಲ್, ಎಲ್ಲಾ ಕಡೆ ಫಿನೈಲ್ ಅಂತೂ ಸಿಕ್ಕೇ ಸಿಗುತ್ತೆ, ಡಿಸ್ಇನ್ಫೆಕ್ಟೆಡ್, ಹೌದು, ಸೋಂಕು ನಿವಾರಣೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಆ ದ್ರಾವಣವನ್ನ ಯಥೇಚ್ಛವಾಗಿ ನಾವು ಹಾಕ್ಬಿಡ್ಬೇಕಾಗುತ್ತೆ ಆ ಸ್ಥಳದಲ್ಲಿ ವಿಶೇಷವಾಗಿ. ಅದನಂತರ ಕಂದು ಹಾಕಿದ ಈ ಜಾನುವಾರುಗಳನ್ನ ಇತರೆ ಆರೋಗ್ಯವಾಗಿ ಇರುವಂತಹ ಜಾನುವಾರುಗಳಿಂದ ಬೇರ್ಪಡಿಸಿ ಅದನ್ನ ಪ್ರತ್ಯೇಕವಾಗಿ ಕಟ್ ಹಾಕ್ಬಿಡ್ಬೇಕು, ಬೆರೀಲಿಕ್ಕೆ ಬಿಡಬಾರ್ದು. ಇದರಿಂದ ಏನಾಗ್ತದೆ ಅಂದ್ರೆ ಆರೋಗ್ಯವಾಗಿರುವಂತಹ ಜಾನುವಾರುಗಳಿಗೆ ರೋಗ ಹರಡೋದನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಆಗ್ತದೆ. ಮತ್ತಿನ್ನೊಂದೇನಂದ್ರೆ ಪಾಲಕರು ನಮ್ಮ ರೈತರು ಗರ್ಭಪಾತ ಆದ ನಂತರ ಗರ್ಭಸ್ರಾವ ಅಥವಾ ಕಸ ಅಥವಾ ಸತ್ಯ ಅಂತ ಈಗಲೇ ತಮ್ಗೆ ಹೇಳಿದೆ, ಇದು ಗರ್ಭದಿಂದ ಬರುವ ನೀರು ಅಥವಾ ಲೋಳೆ ಅಥವಾ ಮಡೆ ಅಂತ ಹೇಳ್ತಾರೆ, ಹಾಗೂ ಕಂದು ಹಾಕಿರುವಂತ ಕರುವನ್ನ ಬರಿಗೈಯಿಂದ ಯಾವಾಗ್ಲೂ ಮುಟ್ಟಬಾರ್ದು. ಯಾಕಂದ್ರೆ ಬರಿಗೈಯಲ್ಲಿ ಮುಟ್ಲಿಕ್ಕೆ ಹೋದಾಗ ಅದಕ್ಕೆ ಏನಾದ್ರು ಸಣ್ಣ ಗಾಯ ಏನಾರಿದ್ರೆ ಆ ಗಾಯದ ಮುಖಾಂತರ ಮನುಷ್ಯರಿಗೂ ಕೂಡ ಬರುವಂತಹ ಸಾಧ್ಯತೆ ಕೂಡ ಇರ್ತದೆ. ಏನ್ ಮಾಡ್ಬೇಕಂದ್ರೆ ರೈತರು ಪಶುವೈದ್ಯರಿಗೆ ಕೂಡಲೇ ಸಂಪರ್ಕ ಮಾಡಿ ಅವರ ಒಂದು ಸೂಚನೆಯಂತೆ ಒಂದು ಗರ್ಭಕೋಶದ ತ್ಯಾಜ್ಯ ವಸ್ತು, ಈಗ ಹೇಳಿದ್ನಲ್ಲ ಕಸ ಸತ್ತೆ ಕಂದು ಹಾಕಿರುವಂತಹ ಇದ್ರದೆಲ್ಲ, ಈ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಬೆಂಕಿಯಲ್ಲಿ ಸುಟ್ಟಾಕ್ಬಿಡ್ಬೇಕು ಅಥವಾ ಆಳವಾಗಿ ನೆಲದಲ್ಲಿ ಹುಂಡಿ ಹೊಡ್ಬಿಟ್ಟು ಅದರಲ್ಲಿ ಹೂಳು ಬಿಡ್ಬೇಕಾಗತ್ತೆ. ಅದ್ರ ನಂತರ ಅವ್ರು ಏನ್ ಮಾಡಬಹುದು ಅಂದ್ರೆ ಕಂದುರೋಗ ಪರೀಕ್ಷೆ ಮಾಡಿಸ್ಕೊಂಡು ತಮ್ಮ ರಾಸುಗಳಿಗೆ ಈ ಒಂದು ರೋಗ ಆಗಿದೆಯೋ ಇಲ್ಲೋ ಅಂತ ಅದನ್ನು ಒಂದು ಖಾತ್ರಿ ಪಡಿಸ್ಕೊಳ್ಬೇಕಾಗ್ತದೆ. ಇನ್ನು ಹಾಲನ್ನು ಬಳಸಬಾರದು, ಹಾಲನ್ನ ಬಳಸಬಾರದು. ಹೌದು, ಗಂಧ. ಯಾಕಂದ್ರೆ ಈ ಹಾಲಿನ ಮುಖಾಂತರ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ನಿಮ್ಮ ಸೂಕ್ಷ್ಮ ಅಣುಜೀವಿ ಹಾಲಿನ ಮುಖಾಂತರ ಕೂಡ ಹೋಗ್ತಾ ಇರ್ತದೆ ಮನುಷ್ಯರಿಗೂ ಕೂಡ. ಹೌದು, ಮನುಷ್ಯರಿಗೂ ಕೂಡ. ಇದರಿಂದ ಅದು ಏನಾಗುತ್ತೆ ಅಂದ್ರೆ, ಮನುಷ್ಯರಲ್ಲಿ ಕೆಲವು ಕಡೆ ಹಳ್ಳಿ ಕಡೆ ತಮಗೂ ಗೊತ್ತಿರಬಹುದು, ಹಸಿ ಹಾಲನ್ನ ಕುಡಿದ್ರೆ ತುಂಬಾ ಶಕ್ತಿ ಬರುತ್ತೆ ಅಂತ. ಒಂದ್ ವೇಳೆ ಅಂತ ಹಸುಗಳಿಗೆ ಏನಾದ್ರು ಒಂದು ಕುಂದರೋಗ ಬಂದಿರುವಂತಹ ಸಂದರ್ಭ ಇದ್ದಿದ್ರೆ, ಆ ಹಸಿ ಹಾಲನ್ನು ಕುಡಿಯೋದ್ರ ಮುಖಾಂತರ ನಾವು ಬ್ಯಾಕ್ಟೀರಿಯಾ ಕೂಡ ಸೇವನೆ ಮಾಡ್ಕೊಂಡ್ಬಿಡ್ತೀವಿ. ಅದರಿಂದನು ಕೂಡ ಮನುಷ್ಯಕ್ಕೆ ಬಂದಿರುವಂತಹ ತುಂಬಾ ನಿದರ್ಶನಗಳು, ಕಂದರೋಗನು ಬರಬಹುದು, ಕೆಲವು ಸಂದರ್ಭದಲ್ಲಿ ಈ ಕ್ಷಯರೋಗ ಕೂಡ ಬರಬಹುದು, ಬರುವ ಸಾಧ್ಯತೆಗಳಿದಾವೆ. ಇನ್ನ ಮುಖ್ಯವಾಗಿ ನಾವು ಈ ಕಂದುರೋಗವನ್ನು ಹೇಗೆ ಪತ್ತೆ ಹಚ್ಚಬಹುದು, ಮತ್ತೆ ಈ ಕಂದುರೋಗದ ಪರೀಕ್ಷೆಯನ್ನು ಮಾಡಿಸಿಕೊಳ್ಳೋದಕ್ಕೆ ರೈತರಿಗೆ ಎಲ್ಲೆಲ್ಲಿ ಸೌಲಭ್ಯಗಳು ಲಭ್ಯವಿದಾವೆ ಅಂತ? ಇನ್ನೊಂದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಾ. ಈ ರೋಗ ಲಕ್ಷಣಗಳ ಜೊತೆಗೆ ಅಂದ್ರೆ, ಸಾಧಾರಣ ಈಗಾಗಲೇ ನಾನು ತಮಗೆ ತಿಳಿಸಿರೋ ಹಾಗೆ ಕೆಲವು ರೋಗ ಲಕ್ಷಣ ಯಾವ್ಯಾವ ಇರ್ತವೆ ಅಂತ ತಿಳಿಸಿದೆ. ಆ ರೋಗ ಲಕ್ಷಣಗಳನ್ನ ಕಂಡು ಕೂಡಲೇ ನಾವು ಸಾಧಾರಣ ಹೇಳ್ಬೋದು ಇದು ಇದ್ದಿರಬಹುದು ಅಂತ. ಇದೇ ರೋಗ ಇದೆ ಅಂತ ಖಚಿತ ಮಾಡ್ಕೊಳ್ಬೇಕಿದ್ರೆ ನಾವು ಕೆಲವು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಅಂದ್ರೆ ಕನ್ಫರ್ಮೇಟರಿ ಡಯಾಗ್ನೋಸಿಸ್ ಅಂತ ಹೇಳ್ತೇವೆ, ದೃಢೀಕರಣ ಪರೀಕ್ಷೆ. ನಿಜ, ಈ ಸೌಲಭ್ಯನ ನಮ್ಮ ಬೆಂಗಳೂರಿನಲ್ಲಿ ಹೆಬ್ಬಾಳದಲ್ಲಿರುವಂತಹ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ವೆಟರ್ನರಿ ಕಾಲೇಜ್, ನಿಮ್ಗೆಲ್ರಿಗೂ ಗೊತ್ತಿದೆ ಹೆಬ್ಬಾಳದಲ್ಲಿರುವಂತಹದ್ದು, ಕರ್ನಾಟಕ ವೆಟನರಿ ಅಂಡ್ ಆನಿಮಲ್ ಫಿಷರಿ ಸೈನ್ಸಸ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ವೆಟನರಿ ಕಾಲೇಜಲ್ಲಿ ನಮ್ದೇ ಇಲಾಖೆಯಲ್ಲಿ ಅಂದ್ರೆ ಪಶು ಕಾಲೇಜ್ನಲ್ಲಿ ವೆಟನರಿ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಇದೆ, ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗ. ನಮ್ಮ ಇದೇ ಇಲಾಖೆಯಲ್ಲೂ ಕೂಡ ಒಂದು ರಕ್ತ ಪರೀಕ್ಷೆಯನ್ನು ನಾವು ಮಾಡಿಬಿಟ್ಟು ತಮ್ಮ ಹಸುಗೆ ಈ ಒಂದು ರೋಗ ಏನಾದ್ರು ಇದೆಯಾ ಇಲ್ವಾ ಅಂತ ಹೇಳಿಕ್ ಆಗ್ತದೆ. ಅಥವಾ ನಮ್ದೇ ಕ್ಯಾಂಪಸ್ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಆನಿಮಲ್ ಹೆಲ್ತ್ ಅಂಡ್ ವೆಟನರಿ ಬಯಾಲಜಿಕಲ್ಸ್ ಅಂತ ಇದೆ, ಸೀರಮ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ, ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ. ಹೌದು, ಹೆಬ್ಬಾಳದಲ್ಲಿರುವಂತಹದ್ದು. ಅಲ್ಲೂ ಕೂಡ ಈ ಒಂದು ರಕ್ತ ಪರೀಕ್ಷೆ ಮಾಡ್ಲಿಕ್ಕೆ ಒಂದು ಸೌಕರ್ಯ ಇದೆ. ಅಲ್ಲದೆ ನಮ್ಮ ಕಾಲೇಜಿನ ಪಕ್ಕದಲ್ಲೇ ಪಿಡಿ ಅಡ್ಮಾಸ್ ಅಂತ ಇದೆ, ಆನಿಮಲ್ ಡಿಸೀಸ್ ಮಾನಿಟರಿಂಗ್ ಅಂಡ್ ಸರ್ವೇಲೆನ್ಸ್, ಐಸಿಆರ್, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಸಂಬಂಧಪಟ್ಟದ್ದು. ಅಲ್ಲೂ ಕೂಡ ಈ ಒಂದು ಮಾಡಿಕೊಳ್ಳುವಂತಹ ಸೌಲಭ್ಯ ಇದೆ. ಜಾನುವಾರುಗಳ ರೋಗಗಳ ಬಗ್ಗೆ ಒಂದು ಕಣ್ಗಾವಲನ್ನ ಮಾಡ್ಕೊಳ್ಳಿಕ್ಕೆಲ್ಲ ಅಲ್ಲೆಲ್ಲ ಸೌಕರ್ಯ ಇಲ್ಲ, ಪರೀಕ್ಷಣೆ ಎಲ್ಲ ಮಾಡ್ತಾರೆ. ಈಗ ಬೆಂಗಳೂರಲ್ಲದೆ ಕರ್ನಾಟಕದಲ್ಲಿ ಇನ್ನೂ ಹಲವಾರು ಘಟಕಗಳೆಲ್ಲ ಇದಾವೆ. ಇದಲ್ಲದೆ ನಮ್ಮ ಪಶು ಆರೋಗ್ಯ ಜೈವಿಕ ಸಂಸ್ಥೆಯ ಜಿಲ್ಲಾ ಘಟಕಗಳಂತ ಇದಾವೆ, ಅಲ್ಲಿ ರಕ್ತ ಪರೀಕ್ಷೆ ಕೂಡ ನಾವು ಮಾಡ್ಕೊಳ್ಬಹುದು. ರಾಜ್ಯದಲ್ಲಿ ಇಂತಹ ಘಟಕಗಳು ಸದ್ಯಕ್ಕೆ ಈಗ ಮೈಸೂರು, ದಾವಣಗೆರೆ, ಮಂಗಳೂರು, ಬೆಳಗಾವಿ, ಬಳ್ಳಾರಿ, ಶಿವಮೊಗ್ಗ ಮತ್ತು ಗುಲ್ಬರ್ಗಾ ಮತ್ತು ಬೀದರ್ನಲ್ಲಿ ಕೂಡ ಇದಾವೆ. ಈ ಎಲ್ಲ ಘಟಕಗಳ ಒಂದು ಉಪಯೋಗವನ್ನು ನಮ್ಮ ರೈತರು ಪಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಇದ್ರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದ ಇದು ಪಶುಪಾಲನಾ ಇಲಾಖೆಯಲ್ಲಿ ಕಂದುರೋಗ ನಿಯಂತ್ರಣ ಘಟಕಗಳು ಕೂಡ ರಾಜ್ಯದ ಹಲವಾರು ಕಡೆ ಇದಾವೆ. ಅದರಲ್ಲಿ ವಿಶೇಷವಾಗಿ ಆನೇಕಲ್ ತಾಲೂಕು, ಇದು ಬೆಳಗಾವ್, ಧಾರವಾಡ ಮತ್ತು ಮೈಸೂರುಗಳಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದಾವೆ. ಅಲ್ಲಿ ಕೂಡ ಈ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿಕೊಳ್ಳಿಕ್ಕೆ ಸೌಲಭ್ಯ ಕೂಡ ಇದೆ. ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಹೌದು, ಇನ್ನ ಈ ಕಂದುರೋಗವನ್ನು ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತೀರಾ? ಜಾನುವಾರುಗಳಲ್ಲಿ ಕಂದುರೋಗಕ್ಕೆ ತಮ್ಗೆ ಹೇಳಬೇಕಂದ್ರೆ ಚಿಕಿತ್ಸೆ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ. ಆದ್ರೆ ಈ ರೋಗವನ್ನ ಬ್ರುಸೆಲ್ಲಾ ಬೋಟಸ್ ಸ್ಟ್ರೈನ್ 19 ಅಂತ ಒಂದು ವ್ಯಾಕ್ಸಿನ್ ಬರ್ತಾ ಇದೆ, ಒಂದು ಲಸಿಕೆ ಸಿಗ್ತಾ ಇದೆ. ಈ ಲಸಿಕೆ ನಮ್ಮ ದೇಶದಲ್ಲೂ ಸಿಗ್ತಾ ಇದೆ. ಈ ಒಂದು ಲಸಿಕೆಯನ್ನ ಪ್ರಯೋಗ ಮಾಡಿಕೊಂಡು ಈ ಒಂದು ರೋಗ ಬರದಂತೆ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇದೊಂದು ಅತ್ಯುತ್ತಮವಾದಂತಹ ಒಂದು ನಿಯಂತ್ರಣ ಮಾಡುವಂತಹ ಒಂದು ವಿಧಾನ. ಅಲ್ಲದೆ ಈ ಲಸಿಕೆಯನ್ನ ಸರ್ ನಾವು 4-8 ತಿಂಗಳು ಇರುವಂತಹ ಇದು ಹೆಣ್ಣು ಕರುಗಳಿಗೆ ಮಾತ್ರ ನೀಡಬೇಕು. ಗಂಡು ಕರುಗಳಿಗೆ ಅಥವಾ ಇದು ಅಡಲ್ಟ್ ಆನಿಮಲ್ಸ್ ಏನು ಹೇಳ್ತೀವಿ ನಾವು, ಹಸುಗಳಿಗೆ ಈ ಲಸಿಕೆಯನ್ನು ನಾವು ನೀಡಬಾರದು. ಈ ಲಸಿಕೆನ ಇಡೀ ಜೀವಮಾನದಲ್ಲಿ ಪ್ರತಿ ಜಾನುವಾರಿಗೆ ಕೇವಲ ಒಂದೇ ಸರಿ ಮಾತ್ರ ಕೊಡಬಹುದು. ಪ್ರತಿ ವರ್ಷ ಈ ಲಸಿಕೆ ಕೊಡೋ ಅವಶ್ಯಕತೆ ಇರುವುದಿಲ್ಲ. ಒಂದ್ಸರಿ ಕೊಟ್ರೆ ಅದರ ಲೈಫ್ ಲಾಂಗ್, ಅದು ಜೀವನ ಪೂರ್ತಿ ಅದಕ್ಕೆ ಅದು ಪ್ರೊಟೆಕ್ಷನ್ ಕೊಡುತ್ತೆ. ಹೌದು, ಬಟ್ ವಿಶೇಷವಾಗಿ 4-8 ತಿಂಗಳು ಇರುವಂತಹ ಇದು ಫೀಮೇಲ್ ಕಾವ್ಸ್, ಹೆಣ್ಣು ಕರುಗಳಿಗೆ ಮಾತ್ರ ಒಂದು ಲಸಿಕೆಯನ್ನ ನೀಡಬೇಕಾಗ್ತದೆ. ಮತ್ತೆ ಮುಖ್ಯವಾಗಿ ಕರುಗಳಿಗೆ ಕೊಡಿಸೋದು ಬಹಳ ಮುಖ್ಯವಾದಂತ, ಕರುಗಳಿಗೆ ಕೊಡ್ಬೇಕು, ಅದನ್ನು ಹೆಣ್ಣು ಕರುಗಳಿಗೆ. ಇದನ್ನ ಕಡಸು ಪಡ್ಡೆ ಅಥವಾ ಹಸುಗಳಿಗೆ ಕೊಡ್ಲೇಬಾರ್ದು. ಮತ್ತೆ ರೋಗ ಹರಡದಂತೆ ನಾವು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗತ್ತೆ. ಹೌದು. ಇನ್ನ ಮುಖ್ಯವಾಗಿ ತಮ್ಮ ರಾಸುಗಳಿಗೆ ಈ ಕಂದು ರೋಗ ಬರದಂತೆ ನಮ್ಮ ಈ ಪಶುಪಾಲಕರು ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಬಹುದು ಅಂತೀರಿ? ಈಗ ನಮ್ಮ ರೈತರು ಹೊಸದಾಗಿ ಒಂದೊಂದ್ಸರಿ ಇದು ಹಸುಗಳನ್ನೆಲ್ಲ ಖರೀದಿ ಮಾಡ್ತಾರೆ, ಜಾನುವಾರುಗಳನ್ನ ಖರೀದಿ ಮಾಡ್ತಾರೆ. ಅವ್ರು ಏನ್ ಮಾಡ್ಬೇಕಂದ್ರೆ, ಇದು ಖರೀದಿ ಮಾಡೋಕ್ಕಿಂತ ಮೊದಲು ಪಶುವೈದ್ಯರಿಂದ ಅದ್ರ ಒಂದು ರಕ್ತ ಪರೀಕ್ಷೆ ಮಾಡಿಕೊಂಡು ಆ ಜಾನುವಾರಿಗೆ ಆ ಕಂದು ರೋಗ ಇಲ್ಲ ಅಂತ ಖಾತ್ರಿ ಪಡಿಸ್ಕೊಂಡು ಅದ್ರ ನಂತರನೇ ಅದನ್ನೊಂದು ಖರೀದಿ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಅವ್ರ ಹತ್ರ ಆಲ್ರೆಡಿ ಇದು ಕಂದು ರೋಗ ಇಲ್ಲದೆ ಇರುವಂತಹ ಆರೋಗ್ಯವಾದಂತ ಹಸುಗಳು ಇದ್ದಿರಬಹುದು. ಒಂದೇಳು ಅವರಿಗೆ ಗೊತ್ತಿಲ್ಲದೆ ಕಂದು ರೋಗ ಇರುವಂತಹ ಹಸುನ ಅಥವಾ ಬೇರೆ ಯಾವುದು ಕೂರಿನ ಮೇಕೆನ ತಂದು ಅವ್ರ ಆರೋಗ್ಯವಾದಂತಹ ಹಸುಗಳ ಜೊತೆ ಅದನ್ನ ಬಿಟ್ಬಿಟ್ರೆ ಆ ಹಸುನ ಇಲ್ಲಿ ತಂದಿಟ್ಕೊಂಡು ನಮ್ಮಲ್ಲಿ ಆರೋಗ್ಯವಾದಂತಹ ಹಸುಗಳಿಗೂ ಕೂಡ ಈ ಒಂದು ಕಂದು ರೋಗ ಬರ್ಲಿಕ್ಕೆ ಸಾಧ್ಯತೆ ಇರ್ತದೆ. ಆದ್ರಿಂದ ಯಾವಾಗ್ಲೂ ಪರ್ಚೇಸ್ ಮಾಡ್ಬೇಕಿದ್ರೆ ಖರೀದಿ ಮಾಡೋಕ್ಕಿಂತ ಮೊದಲು ಅಂತ ಹಸುಗಳನ್ನ ರಾಸುಗಳನ್ನ ಅವ್ರು ಅದನ್ನ ಪರೀಕ್ಷೆ ಮಾಡಿಸೇನೆ ಖರೀದಿ ಮಾಡೋದು ಒಳ್ಳೇದು. ಅಂದ್ರೆ ಕುರಿ ಮೇಕೆಗಳಿಂದ ಹಸುಗಳಿಗೂ ಬರಬಹುದು. ಹೌದು ಹೌದು, ಹಸುಗಳಿಂದ ಕುರಿ ಮೇಕೆಗೆ ಹೋಗ್ಬಹುದು, ಕುರಿ ಮೇಕೆಯಿಂದ ಹಂದಿಗಳಿಗೆ ಹೋಗ್ಬಹುದು, ಹಂದಿಗಳಿಂದ ಎಲ್ಲಾ ರೀತಿ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ. ಅಷ್ಟು ಮಟ್ಟಿಗೆ ಈ ರೋಗ ಒಂದು ಹರಡುವಿಕೆ ಒಂದು ಸಾಧ್ಯತೆ ಇದೆ. ಮತ್ತೆ ಇನ್ನೊಂದ್ ಏನ್ ಹೇಳ್ಬೋದಂದ್ರೆ, ಜಾನುವಾರುಗಳಿಗೆ ಪ್ರತಿ 6 ತಿಂಗಳಿಗೆ ಒಂದ್ಸರಿ ಅಂದ್ರೆ ಪ್ರತಿ ವರ್ಷ ಒಂದು 2 ಸಾರಿ ಕಂದುರೋಗ ಪರೀಕ್ಷೆ ಮಾಡಿಸ್ಕೊಂಡು ಇದು ರೋಗ ಪೀಡಿತ ಜಾನುವಾರು ಏನಾದ್ರು ಇದ್ರೆ ಅದನ್ನ ಇತರೆ ಜಾನುವಾರುಗಳಿಂದ ಬೇರ್ಪಡಿಸಿ ಇಟ್ಕೊಂಡ್ಬಿಡ್ಬೇಕು. ಅದೊಂದು ಸಲಹೆ. ಮತ್ತೀಗಾಗಲೇ ನಾನು ಇವಾಗಲೇ ತಮಗೆ ತಿಳಿಸಿರೋ ಹಾಗೆ ಲಸಿಕೆಯನ್ನು ನೋಡೋದು ಅತ್ಯುತ್ತಮವಾದಂತಹ ಒಂದು ಕ್ರಮ. ಈಗ ಬೇರ್ಪಡಿಸಿ ಇಟ್ಕೋಬೇಕು ಅಂತ ಹೇಳಿದ್ರಿ, ಒಂದು ವೇಳೆ ರೋಗ ತಗಲ್ದಂತ ರಾಸನ್ನ. ಹೌದು, ಅದಕ್ಕೆ ಮುಂದುವರೆದು ಏನಾದ್ರು ಚಿಕಿತ್ಸೆ ಇಲ್ವೇ? ಇಲ್ಲ, ಅದೇ ಇವಾಗಲೇ ತಮ್ಗೆ ನಾನು ಮೇಲ್ ಹೇಳಿದ್ರೆ ಚಿಕಿತ್ಸೆ ಇಲ್ಲ. ಯಾಕಂದ್ರೆ ನಮ್ಮ ವೈರಸ್ಗಳು ಮತ್ತೆ ಹೇಗೆ ಅಂತೀರ, ರಾಸಿನ ಕಥೆ ಏನು? ಅದು ಇವಾಗ ಏನು ಗೋಶಾಲೆಗಳಂತೆಲ್ಲ ಇರ್ತವೆ, ಅಂತ ಗೋಶಾಲೆಗಳಲ್ಲೇ ಕಳಿಸಬೇಕಾಗ್ತದೆ. ಈಗ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಕೂಡ ನ್ಯಾಷನಲ್ ಬ್ರುಸೆಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಎಲ್ಲ ಆಗ್ತಾ ಇದೆ. ಅಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ರೋಗವನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಚಿಂತನೆ ನಡೀತಾ ಇದೆ. ಒಂದ್ಸರಿ ಬಂತು ಅಂದ್ರೆ ಅದು ನಿರುಪಯುಕ್ತ. ಹೌದು, ನಿರುಪಯುಕ್ತ ಅಂದ್ರೆ ಚಿಕಿತ್ಸೆ ಇಲ್ಲ ಅದಕ್ಕೆ. ಬಟ್ ಅದರಿಂದ ಅದನ್ನ ಮುಂಜಾಗ್ರತೆ ತಗೊಂಡು ಆ ಹೆಣ್ಣು ಕರುಗಳಿಗೆಲ್ಲ ಮಾತ್ರ ನಾವು ವ್ಯಾಕ್ಸಿನೇಷನ್ ಕೊಟ್ರೆ, ಪ್ರತಿ ವರ್ಷ ನಾವು ಈ ಒಂದು ಕ್ರಮವನ್ನು ನಾವು ಪಾಲನೆ ಮಾಡ್ತಾ ಇದ್ರೆ ಒಂದು 4-5 ವರ್ಷಗಳಲ್ಲಿ ನಾವು ಅದು ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ, ಆ ರೋಗ ನಿರೋಧಕ ಶಕ್ತಿಯನ್ನು ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಇಟ್ಕೊಂಡು ಈ ಒಂದು ರೋಗವನ್ನು ನಾವು ನಿಯಂತ್ರಣ ಮಾಡುವುದು ಒಳ್ಳೇದು. ಮುಖ್ಯವಾಗಿ ಕಂದುರೋಗ ಈ ಪ್ರಾಣಿಗಳಿಂದ ಮನುಷ್ಯರಿಗೆ ತಗಲುವಂತ ರೋಗ ಅಂತ ನಾವು ಕೇಳಿದೀವಿ. ಹೌದು ಹೌದು. ಇದು ಹೇಗೆ ಬರುತ್ತೆ ಪ್ರಾಣಿಗಳಿಂದ ಮನುಷ್ಯರಿಗೆ ಅಂತ? ವಿಶೇಷವಾಗಿ ಇದು ಕಂದುರೋಗ ಮುಖ್ಯವಾಗಿ ಈ ಕಾಯಿಲೆಗೆ ತುತ್ತಾದಂತ ಜಾನುವಾರುಗಳಿಂದ ಅಥವಾ ಅವುಗಳಿಂದ ನಿಕಟ ಸಂಪರ್ಕ ಹೊಂದಿರುವಂತಹ ಪಶುವೈದ್ಯರಿಗಿರ್ಲಿ ಅಥವಾ ಪಶು ಪರೀಕ್ಷಕರಿಗಿರ್ಲಿ ಅಥವಾ ನಮ್ಮ ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ನಿರತರಾದಂತಹ ಸಿಬ್ಬಂದಿ ವರ್ಗದವರಿಗಿರ್ಲಿ, ಅವ್ರು ಏನು ಒಂದೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಯೋನಿ ಅಥವಾ ಮಡ್ಲ್ ಅಂತ ಏನ್ ಹೇಳ್ತೀವಿ, ಅದ್ರ ಮುಖಾಂತರ ಪಶು ಪರೀಕ್ಷೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಥವಾ ರೈತರು ಕಸ ಅಥವಾ ಸತ್ತೆ ಅದು ಬೀಳದೆ ನೇತಾಡ್ತಾ ಇದ್ದಾಗ ಅದನ್ನ ತಮ್ಮ ಬರಿಗೈಯಿಂದ ಒಂದು ತೆಗೆಯುವಂತಹ ಒಂದು ವಾಡಿಕೆ ಇದೆ. ಆ ರೀತಿ ಪ್ರಯತ್ನ ಎಲ್ಲ ಮಾಡಿದಾಗ ಅವ್ರ ಕೈಗೆಲ್ಲ ಈಗಾಗಲೇ ತಮ್ಗೆ ಹೇಳದಂಗೆ ಸಣ್ಣ ಗಾಯಗಳು ಏನಾರು ಇದ್ರೆ ಅಥವಾ ಆ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಣ್ಣಲ್ಲಿ ಏನಾದ್ರು ಒಂದು ಹನಿ ಅದ್ರದ್ದೇನ ಗರ್ಭಸ್ರಾವ ಏನಾದ್ರು ಬಿದ್ದರೆ ಸಿಡಿದ್ರೆ ಅದರಿಂದ ಕೂಡ ಇವರಿಗೆ ಕಂದುರೋಗ ಬರುವಂತಹ ಸಾಧ್ಯತೆ ತುಂಬಾ ಜಾಸ್ತಿ. ಅದರಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತವೆ, ಬ್ಯಾಕ್ಟೀರಿಯಾಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ ಗರ್ಭಸ್ರಾವದಲ್ಲಿ ಇರುತ್ತೆ, ದೇಹ ಪ್ರವೇಶ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಅದರಿಂದ ಮನುಷ್ಯರಿಗೆ ಒಂದು ಕಾಯಿಲೆ ಬರುತ್ತೆ. ಇದು ಮತ್ತೆ ಹೌದು. ಇನ್ನೊಂದು ಕೆಲವು ಕಡೆ ನಮ್ಮ ಹಳ್ಳಿಗಳಲ್ಲಿ ಈಗಾಗಲೇ ತಮ್ಗೆ ಹೇಳದಂಗೆ ಹಸುಗಳಿಂದ ಮನುಷ್ಯರು ಹಸಿ ಹಾಲು ಕುಡಿಯುವಂತ ಪದ್ಧತಿ ಇದೆ. ಹೌದು, ಈ ಹಸಿ ಹಾಲನ್ನು ಕುಡಿದ್ರೆ ತುಂಬಾ ಎನರ್ಜಿ ಬಂದ್ಬಿಡತ್ತೆ ಅಂತ. ಒಂದ್ ವೇಳೆ ಹಸಿ ಹಾಲಿನಲ್ಲಿ ಇದು ಒಂದು ಬ್ಯಾಕ್ಟೀರಿಯಾ ಏನಾದ್ರು ಇದ್ರೆ ಇವಾಗಲೇ ನಾವು ಚರ್ಚೆ ಮಾಡಿದ್ವಿ, ಮನುಷ್ಯಗೂ ಕೂಡ ಬಂದ್ಬಿಡತ್ತೆ. ಆದ್ರಿಂದ ಒಂದ್ ಏನ್ ಹೇಳ್ಬೇಕಂದ್ರೆ ನಾವು ಹಸಿ ಹಾಲನ್ನ ಕುಡಿಯೋದನ್ನ ನಿಲ್ಲಿಸಬೇಕು. ನಾವು ಹಸಿ ಹಾಲನ್ನು ಕುಡಿಲೇಬಾರ್ದು, ಒಂದ್ಸರಿ ಕುದಿಸಿ ಆದ್ರೂ ಕುಡಿಬೇಕು. ಪಾಶ್ಚರೀಕರಣ ಅಂತ ಮಾಡ್ತಾರೆ, ಪಾಶ್ಚರೈಸೇಷನ್ ಅಥವಾ ಪಾಶ್ಚರೀಕರಣ ಮಾಡಿದ್ರೆ ಹಾಲಿಂದ ಅದರಲ್ಲಿ ಬ್ಯಾಕ್ಟೀರಿಯಾ ನಾಶ ಆಗೋದು. ಒಂದ್ಸರಿ ಉಕ್ಸ್ಬಿಟ್ರೆ ಸಾಕು, ಉಕ್ಸ್ಬಿಟ್ರೆ ಅಂತೂ ತುಂಬಾ ಒಳ್ಳೇದು. ಪಾಶ್ಚರೈಸೇಷನ್ ಮಾಡಿರುವಂತಹ ಹಾಲಲ್ಲಿ ಕೂಡ ಒಂದು ರೋಗಾಣು ಇರೋದಿಲ್ಲ. ಅದರಲ್ಲೂ ಜನರು ನಮ್ಮಲ್ಲಿ ಏನ್ ಮಾಡ್ತಾರೆ, ಪಾಶ್ಚರೀಕರಣ ಮಾಡಿದ ನಂತರನೂ ಅದು ಕುದಿಸ್ಕೊಂಡು ಕುಡಿಯುತ್ತಾ ಒಂದು ಪದ್ಧತಿ ಇರೋದ್ರಿಂದ ಅದರಿಂದ ಮನುಷ್ಯರಿಗೆ ರೋಗ ಬರೋದಿಲ್ಲ. ಈಗಾಗಲೇ ತಾವು ಈ ಕಂದುರೋಗ ಬಂದಾಗ ಜಾನುವಾರುಗಳಲ್ಲಿ ಯಾವ ರೀತಿ ಲಕ್ಷಣಗಳು ಕಂಡುಬರ್ತವೆ ಅಂತ ಹೇಳಿದ್ರಿ. ಹೌದು, ಇನ್ನು ಮನುಷ್ಯರಿಗೆ ಬಂದ್ರೆ ಮನುಷ್ಯರಲ್ಲಿ ಯಾವ ರೀತಿ ಲಕ್ಷಣಗಳು ಕಂಡುಬರ್ತವೆ ಅಂತ? ಮನುಷ್ಯರಿಗೆ ಸಾಧಾರಣ ಕಂದುರೋಗ ಬಂದ್ರೆ ಒಂಥರ ಇದು ಟೈಫಾಯ್ಡ್ ಅಥವಾ ಮಲೇರಿಯಾ ಅಂತ ಮನುಷ್ಯರಿಗೆಲ್ಲ ಬಂದ್ರೆ ಯಾವ ರೀತಿ ಲಕ್ಷಣಗಳು ಇರ್ತವೆ? ಸಾಧಾರಣ ಅದೇ ರೀತಿ ಲಕ್ಷಣಗಳು ಕೂಡ ಕಂಡು ಬರ್ತವೆ ಈ ಕಂದುರೋಗ ಏನಾದ್ರು ನಮ್ಮ ಮನುಷ್ಯರಿಗೆ ಬಂದ್ರೆ. ಹೌದು, ಅದ್ರಲ್ಲಿ ವಿಶೇಷವಾಗಿ ನಿಮ್ ಪ್ರಾರಂಭದಲ್ಲಿ ಒಂದು ಏರಿಳಿತ ಜ್ವರ ಅಂದ್ರೆ ಅಂಡ್ಯುಲೆಂಟ್ ಫೀವರ್ ಅಂತ, ಬೆಳಗ್ಗೆ ಒಂದ್ಸರಿ ಜ್ವರ ಇರುತ್ತೆ, ಸ್ವಲ್ಪ ಕಡಿಮೆ ಆದಂಗಾಗತ್ತೆ, ಸೊ ಮತ್ತೆ ಜಾಸ್ತಿ ಆಗುತ್ತೆ, ಮತ್ತೆ ಕಡಿಮೆ ಆಗುತ್ತೆ, ರಾತ್ರಿನೇ ಜ್ವರ ಬರುತ್ತೆ. ನಿಜ, ಆ ರೀತಿ ಜ್ವರದಲ್ಲಿ ಒಂದು ಏರುಪೇರು ಅಥವಾ ಏರಿಳಿತ ಒಂದು ಕಂಡು ಬರ್ತಾ ಇರ್ತದೆ. ಅದು ಆದ ನಂತರ ನಿಮ್ಮ ಮೈ ಕೈ ನೋವು ಒಂಥರ ಚಳಿತರ ಆಗುತ್ತೆ, ಕೆಲವರಿಗೆ ತಲೆ ತುಂಬಾ ಸಿಡಿತಾನೆ ಇರ್ತದೆ. ಸೊ ಈ ರೀತಿ ಕೆಲವು ಸಾಧಾರಣವಾಗಿ ಇಂತಹ ಒಂದು ಲಕ್ಷಣಗಳೆಲ್ಲ ಕಂಡು ಬರ್ತಾ ಇದಾವೆ. ಮತ್ತೆ ಗಂಡಸರಲ್ಲಿ ವಿಶೇಷವಾಗಿ ಇದೊಂದು ತೀವ್ರತರವಾದಂತಹ ಒಂದು ರೋಗ ಪೀಡಿತ ಸಂದರ್ಭದಲ್ಲಿ ವೃಷಣದಲ್ಲಿ ತುಂಬಾ ನೋವು ಕಂಡು ಬರ್ತದೆ. ಅದೊಂದು ಮುಖ್ಯವಾದಂತಹ ಲಕ್ಷಣ. ಅದು ನಿಮ್ಮ ಬ್ಯಾಕ್ಟೀರಿಯಾದ ಒಂದು ವಿರುಳನ್ಸ್ ಅಂತ ತೀವ್ರತೆ ಅಂತ ಹೇಳ್ತೀವಿ, ಆ ತೀವ್ರತೆ ಮೇಲೆ ಒಂದು ಡಿಪೆಂಡ್ ಆಗಿರ್ತದೆ, ಅದ್ರ ಮೇಲೆ ಅವಲಂಬಿಸಿರ್ತದೆ. ಈಗ ಇದು ಗರ್ಭಪಾತ ಉಂಟು ಮಾಡುತ್ತೆ ಅಂತ ಹೇಳಿದ್ರಿ. ಹೌದು, ಪಶುಗಳಲ್ಲಿ ಮನುಷ್ಯರಲ್ಲೂ ಗರ್ಭಪಾತ ಉಂಟು ಮಾಡಬಹುದು? ಮನುಷ್ಯರಲ್ಲೂ ಕೂಡ ಕೆಲವು ನಿದರ್ಶನಗಳೆಲ್ಲ ಇದಾವೆ, ಮನುಷ್ಯರುಗಳ ಕೂಡ ಹೆಂಗಸರಲ್ಲೂ ಕೂಡ ಒಂದು ಗರ್ಭಪಾತ ಮಾಡಿರುವಂತಹದ್ದು ಇದೆ. ಈ ಒಂದು ಬ್ಯಾಕ್ಟೀರಿಯಾದಿಂದ. ಈಗ ಪ್ರಾಣಿಗಳಲ್ಲಿ ಒಂದ್ಸರಿ ಇದು ಬಂತು ಅಂದ್ರೆ ಚಿಕಿತ್ಸೆ ಇಲ್ಲ ಅಂತ ತಾವು ಹೇಳಿದ್ರಿ. ಹೌದು, ಈಗ ಮನುಷ್ಯರಲ್ಲಿ ಕಂದುರೋಗ ಬಂದ್ರೆ ಚಿಕಿತ್ಸೆ ಅಥವಾ ಲಸಿಕೆ ಇದೆಯೇ? ತುಂಬಾ ಒಳ್ಳೆ ಪ್ರಶ್ನೆ. ಮನುಷ್ಯರಿಗೆ ಏನಾದ್ರು ಒಂದು ಬ್ರುಸುಲೋಸಿಸ್ ಅಥವಾ ಒಂದು ಕಂದುರೋಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಇದೆ. ಪ್ರಾಣಿಗಳಲ್ಲಿ ಒಂದು ಕಂದುರೋಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಇಲ್ಲ. ಹಾಗಂತ ಮನುಷ್ಯರಿಗೆ ವಿಶೇಷವಾಗಿ ಪಶುವೈದ್ಯರು ಇರಲಿ ಅಥವಾ ಪಶು ಸಂಗೋಪನಾ ಇಲಾಖೆಯಲ್ಲಿ ಸಂಬಂಧಪಟ್ಟ ಸಿಬ್ಬಂದಿ ಇರಲಿ ಅಥವಾ ನಮ್ಮ ರೈತರಿಗೂ ಕೂಡ ಬಂದ್ರೆ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಇದೆ, ಅಂದ್ರೆ ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಇದೆ. ಸೊ ಹಾಗಂತ ಲಸಿಕೆ ಇಲ್ಲ. ಜಾಗತಿಕ ಮಟ್ಟದಲ್ಲಿ ಲಸಿಕೆ ಅಂದ್ರೆ ವ್ಯಾಕ್ಸಿನ್ ಮನುಷ್ಯರಿಗೆ ಇಲ್ಲ, ಮನುಷ್ಯರಿಗೆ ಇಲ್ಲ, ಪ್ರಾಣಿಗಳಿಗೆ ಲಸಿಕೆ ಇದೆ. ಮನುಷ್ಯರಿಗೆ ಲಸಿಕೆ ಇಲ್ಲ, ಚಿಕಿತ್ಸೆ ಇದೆ. ಹಾಗಂತ ಜಾಗತಿಕ ಮಟ್ಟದಲ್ಲಿ ಈ ಒಂದು ಮನುಷ್ಯರಲ್ಲೂ ಕೂಡ ಒಂದು ಲಸಿಕೆಯನ್ನ, ಈ ಒಂದು ವ್ಯಾಕ್ಸಿನ್ ಅನ್ನ ಒಂದು ವೃದ್ಧಿಪಡಿಸ್ಕೊಳ್ಬೇಕಂತ ತುಂಬಾ ಸಂಶೋಧನೆ ಎಲ್ಲ, ವಿಶೇಷವಾಗಿ ಪಾಶ್ಚಾತ್ಯ ದೇಶದಲ್ಲೆಲ್ಲ ಪ್ರಯತ್ನಗಳೆಲ್ಲ ನಡೀತಾ ಇದಾವೆ. ಇನ್ನ ಕಂದುರೋಗ ಬರದಂತೆ ಮನುಷ್ಯರು ಮತ್ತೆ ನಮ್ಮ ರೈತ ಬಾಂಧವರು ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಬೇಕು ಅಂತಾರೆ? ಹೌದು, ಈಗ ಪಶು ಪರೀಕ್ಷೆ ಮಾಡ್ತಾ ಇದ್ದಾಗ, ವಿಶೇಷವಾಗಿ ಗರ್ಭಕೋಶ ಪರೀಕ್ಷೆ ಮಾಡ್ತಾ ಇದ್ದಾಗ, ಈ ಯೋನಿ ಅಥವಾ ಮಡ್ಲಿನ ಮುಖಾಂತರ ಯಾವುದೇ ತರಹದ ಒಂದು ಪರೀಕ್ಷೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಯಾರಾದ್ರೂ ಇರಲಿ, ಹ್ಯಾಂಡ್ ಗ್ಲೋಸ್ ಅನ್ನ ಧರಿಸಲೇಬೇಕಾಗ್ತದೆ. ಕೈಕವಚವನ್ನು ಧರಿಸಲೇಬೇಕಾಗ್ತದೆ. ಒಂದ್ ವೇಳೆ ಇಂತಹ ಒಂದು ಕೈಕವಚವನ್ನ ಅಥವಾ ಹ್ಯಾಂಡ್ ಗ್ಲೋಸ್ ಅನ್ನ ಧರಿಸದೆ ಈ ಒಂದು ಗರ್ಭಕೋಶ ಪರೀಕ್ಷೆ ಮಾಡಿದ್ರೆ, ರೋಗ ಪೀಡಿತವಾದಂತಹ ರಾಸುಗಳಿಂದ ಕೈ ಮೇಲಿರುವಂತಹ ಸಣ್ಣ ಗಾಯಗಳ ಮುಖಾಂತರ ಈ ಒಂದು ರೋಗಾಣು ಮನುಷ್ಯರ ದೇಹವನ್ನು ಸೇರ್ಲಿಕ್ಕೆ ಸಾಧ್ಯತೆ ಇರ್ತದೆ. ಅದೇ ತರ ಈಗ ನಮ್ಮ ರೈತರು, ಇವ್ರು ಸಹ ಈಗಾಗಲೇ ತಿಳಿಸಿದಂತೆ ತಮಗೆ ಇದು ಗರ್ಭಸ್ರಾವ ಅಥವಾ ಯೋನಿಂದ ಬರುವಂತಹ ಇದು ಒಂದು ಕಸ ಅಥವಾ ಸತ್ತೆ ಅಂದ್ರೆ ಇದು ಪ್ಲಾಸೆಂಟ್ ಅಂತ ಹೇಳ್ತೇವೆ, ಅದು ಅಥವಾ ನೀರಿನ ಅಥವಾ ಇದು ಲೋಳೆ ಮಡೆ ಹಾಗೂ ಕಂದ ಹಾಕಿದಂತ ಕರುವಿನ ಒಂದು ಬರಿಗೈಯಿಂದ ಮುಟ್ಟದೆ ಅಲ್ಲೂ ಕೂಡ ಹ್ಯಾಂಡ್ ಗ್ಲೋಸ್ ಅನ್ನ ಧರಿಸಿಕೊಂಡೇ ಅವರು ಅದನ್ನ ಸ್ವಚ್ಛ ಮಾಡಬೇಕು ಅಂತ ಅದೊಂದು ಸಲಹೆ. ಮತ್ತೆ ಇನ್ನೊಂದೇನು, ರೋಗ ಪೀಡಿತವಾದಂತಹ ರಾಸುಗಳು ಪಕ್ಕದಲ್ಲೆಲ್ಲ ನಿಂತ್ಕೊಂಡಿದ್ದಾಗ, ಕಣ್ಣಿನಲ್ಲಿ ಅಕಸ್ಮಾತ್ ಆಗಿ ಗರ್ಭಸ್ರಾವ ಏನಾದ್ರು ಬೀಳದಂತೆ ಕನ್ನಡಕ ಅಥವಾ ಸ್ಪೆಕ್ಟಾಕಲ್ಸ್ ಕೂಡ ಹಾಕೊಳ್ಳೋದು ಒಂದು ಒಳ್ಳೆ ಒಂದು ಕ್ರಮ ಅಂದ್ರೆ ಕಣ್ಣಿಗೆ ರಕ್ಷಣೆ ದೊರೆಯುತ್ತೆ, ಕಣ್ಣಿಗೂ ಕೂಡ ಒಳ್ಳೆ ರಕ್ಷಣೆ ದೊರೆಯುತ್ತೆ. ಯಾಕಂದ್ರೆ ಕಂಜಂಕ್ಟಿವಾದಲ್ಲಿ ಕಣ್ಣಲ್ಲಿ ಏನಾದ್ರು ಒಂದು ಹನಿ ಬಿದ್ದು ಕೊಟ್ರೆ ಅದರಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದರಿಂದ ಕೂಡ ಮನುಷ್ಯಗೂ ಕೂಡ ರೋಗ ಬರೋ ಸಾಧ್ಯತೆಗಳು ತುಂಬಾ ಜಾಸ್ತಿ. ತಕ್ಷಣ ಸಾಕಷ್ಟು ನೀರನ್ನು ಹಾಕೊಂಡು ಕಣ್ಣು ತೊಳ್ಕೊಂಡ್ರೆ ಏನಾದ್ರು ಸೋಂಕು ಕಡಿಮೆ ಮಾಡಬಹುದು. ಹೌದು, ಕಣ್ಣಲ್ಲಿ ಏನಾದ್ರು ನೀವು ನೀರೇನಾದ್ರು ಸಿಂಪಡಿಸಿಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ವಾಶ್ ತೊಳ್ಕೊಂಡ್ಬಿಟ್ರೆ, ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ, ಅದರಿಂದ ಮತ್ತೆ ಮುಂದೆ ರೋಗ ಬರುವಂತದ್ದನ್ನು ಕೂಡ ಸಾಧ್ಯತೆ ಕಡಿಮೆ ಮಾಡ್ಕೋಬಹುದು, ತುಂಬಾ ಕಡಿಮೆ ಮಾಡ್ಕೊಳ್ಬಹುದು. ಹೌದು, ಆದ್ರೆ ಶೇಕಡ 100%-100%ರಷ್ಟು ಕಡಿಮೆ ಮಾಡೋಕೆ ಆಗೋದಿಲ್ಲ, ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದನೇ ಸ್ವಲ್ಪ ಸ್ಪೆಕ್ಟಾಕಲ್ಸ್ ಅಂತ ಕನ್ನಡಕ ಹಾಕೊಂಡ್ಬಿಟ್ರೆ, ಕನ್ನಡಕದ ಮೇಲೆ ಬಿದ್ದ್ಬಿಟ್ರೆ ಅದರಿಂದ ಯಾವುದೇ ರೀತಿ ತೊಂದರೆ ಏನಾಗೋದಿಲ್ಲ. ಮತ್ತೆ ಇನ್ನೊಂದೇನ ಹೇಳಿದ್ರೆ, ಜಾನುವಾರುಗಳ ಪರೀಕ್ಷೆ ಅಥವಾ ಅದರ ಒಂದು ನಿಕಟವಾಗಿ ಸಂಪರ್ಕ ಆದ ನಂತರ ಕೈ ಕಾಲುಗಳಿಗೆ ಚೆನ್ನಾಗಿ ನೀರು ಹಾಕಿ ತೊಳೆದು ಸಾಬೂನನ್ನು ಹಚ್ಚಿಕೊಂಡು ಅದನ್ನ ಮತ್ತೆ ತೊಳೆಯೋದು ತುಂಬಾ ಒಳ್ಳೆ ಒಂದು ಕ್ರಮ. ಮತ್ತೆ ಈಗಾಗಲೇ ತಮ್ಗೆ ಹೇಳಿದಂಗೆ, ಹಸಿ ಹಾಲನ್ನ ಯಾವಾಗ್ಲೂ ಕುಡಿಯಬಾರದು, ಕೇವಲ ಪಾಶ್ಚರೀಕರಣ ಮಾಡಿರುವಂತಹ ಹಾಲು ಅಥವಾ ಕಾಯಿಸಿರುವಂತಹ ಹಾಲನ್ನೇ ಕುಡಿಬೇಕು ಹಸುಗಳಿಂದ. ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ಯಾವ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೀರ ತಾವು? ಈಗ ಕಿವಿ ಮಾತು ಏನ್ ಹೇಳ್ಬೋದು ಅಂದ್ರೆ, ವಿಶೇಷವಾಗಿ ಅವರು ಒಂದು 3 ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ನಮ್ಮ ರೈತರು. ಈಗ ಅವರು ತಮ್ಮ ಹೈನು ರಾಸುಗಳಿಗೆ ಪ್ರತಿ 6 ತಿಂಗಳು ಒಂದ್ಸರಿ ಒಂದು ಕಂದು ರೋಗದ ಪರೀಕ್ಷೆನ ಮಾಡಿಸ್ಕೊಳ್ಬೇಕು. ಅಂದ್ರೆ ಅದ್ರ ಏನಾಯ್ತು, ತುಂಬಾ ಒಂದು ಸಿಂಪಲ್ ಆಗಿರುವಂತ ಒಂದು ರಕ್ತ ಪರೀಕ್ಷೆ, ಪ್ರತಿ 6 ತಿಂಗಳಿಗೂ ಒಂದೊಂದ್ಸರಿ ರಕ್ತ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ರೆ ಅಂತ ಒಂದು ಹಸುವಿಗೆ ಏನಾದ್ರು ಕಂದು ರೋಗ ಬಂದಿದೆಯೋ ಇಲ್ವೋ ಅಂತ ಕಂಡುಹಿಡಿಲಿಕ್ಕಾಗತ್ತೆ. ಅದೊಂದು ಅವರು ಮಾಡಿಸ್ಕೊಳ್ಳೇಬೇಕಾಗ್ತದೆ. ಮತ್ತೆ 4-8 ತಿಂಗಳು ಇರುವಂತ ಒಂದು ಹೆಣ್ಣು ಕರಿಗಳಿಗೆ ಮಾತ್ರ ಒಂದು ಲಸಿಕೆನೂ ಕೊಡಿಸ್ಕೊಂಡ್ಬಿಡ್ಬೋದು. ಅದನ್ನು ಇಡೀ ಜೀವಮಾನದಲ್ಲಿ ಒಂದೇ ಒಂದು ಲಸಿಕೆ ಕೊಟ್ಬಿಟ್ರೆ ಸಾಕು, ಪ್ರತಿ ವರ್ಷ ಕೂಡ ಅವಶ್ಯಕತೆನೂ ಇಲ್ಲ. ಅದನ್ನು ಈಗಾಗಲೇ ತಮ್ಗೆ ಹೇಳಿದಂಗೆ ಯಾರಾದ್ರೂ ಮಾಡಿಸ್ಕೊಳ್ಬಹುದು, ಇದರಿಂದ ಒಳ್ಳೆ ಅದಕ್ಕೊಂದು ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಮತ್ತೆ ಇದು ಮನುಷ್ಯರಿಗೂ ಕೂಡ ಹರಡಬಹುದಾದಂತ ಒಂದು ರೋಗ ಆಗಿರೋದ್ರಿಂದ, ಅಂದ್ರೆ ಝೋನಾಟಿಕಲಿ ಇಂಪಾರ್ಟೆಂಟ್ ಡಿಸೀಸಸ್ ಅಂತ ಹೇಳ್ತೇವೆ, ರೋಗ ಪೀಡಿತ ಹಸುಗಳ ಒಂದು ಸಂಪರ್ಕದ ಸಮಯದಲ್ಲಿ ನಮ್ಮ ರೈತರು ಈಗಾಗಲೇ ತಮ್ಗೆ ತಿಳಿಸಿರೋ ಹಾಗೆ ಏನೇನು ಮುಂಜಾಗ್ರತೆ ಕ್ರಮವನ್ನೆಲ್ಲ ಪಾಲಿಸಬೇಕಂತ ಹೇಳಿದ್ದೆ, ಅದನ್ನೆಲ್ಲ ಅವರು ಕಟ್ಟುನಿಟ್ಟಾಗಿ ಪಾಲಿಸೋದು ಒಳ್ಳೇದು. ಅಂದ್ರೆ ಈ ರೋಗ ಮರಣಾಂತಿಕ ಆಗ್ಬೋದೇ? ಇಲ್ಲ, ಇದರಿಂದ ಸಾವಾಗೋದಿಲ್ಲ, ಬಟ್ ಅದೊಂದು ಕೆಲಸ ಮಾಡುವಂತ ಒಂದು ಒಂದು ಶಕ್ತಿ ಏನಿರುತ್ತೆ ಅದು ತುಂಬಾ ಕುಂಠಿತ ಆಗೋಗ್ಬಿಡುತ್ತೆ. ಅಂದ್ರೆ ಅದರ ಒಂದು ಆರ್ಥಿಕ ಆರ್ಥಿಕ ಹೌದು, ಈಗ ನಮ್ಮ ಲೈಫ್ ಸ್ಟಾಕ್ಸ್ ಅಂದ್ರೆ ಹಾಲಿನ ಸಲುವಾಗಿ ಇಟ್ಕೊಳ್ತಾರೆ, ಮೀಟ್ ಸಲುವಾಗಿ ಇಟ್ಕೊಳ್ತಾರೆ, ಅದು ಕಲುಷಿತ ಆದಂಗೆ ಅದಕ್ಕೆಲ್ಲ ಫುಲ್ ಕುಂಠಿತ ಆಗೋಗ್ಬಿಡುತ್ತೆ. ಅದ್ರ ಕೆಲಸ ಮಾಡುವಂತ ಶಕ್ತಿ ಇರಲಿ ಅಥವಾ ಅದರೊಂದು ಪ್ರೊಡಕ್ಷನ್ ಮಾಡುವಂತ ಒಂದು ಕೆಪಾಸಿಟಿ ಇರಲಿ, ಅದು ಫುಲ್ ತುಂಬಾ ಕಡಿಮೆ ಆಗೋಗ್ಬಿಡ್ತದೆ. ಆದ್ರಿಂದ ಕಂದು ರೋಗ ತಾವು ತಿಳಿಸಿದಾಗೆ ಬಹಳಷ್ಟು ಆರ್ಥಿಕವಾಗಿ ರೈತರಿಗೆ ಅಷ್ಟು ನಷ್ಟವನ್ನು ಉಂಟು ಮಾಡುವಂತ ರೋಗ ಅಂತ ಗೊತ್ತಾಯ್ತು. ಹೌದು, ಅವರಿಗೆ ಈ ಒಂದು ಮಾಹಿತಿಯನ್ನು ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಡಾಕ್ಟರ್ ಶ್ರೀಕೃಷ್ಣ ಇಸ್ಲೂರ್ ಅವರೇ ತುಂಬ ವಿವರವಾದಂತಹ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇನ್ನು ಮುಂದೆ ಕೃಷಿ ಮಾಹಿತಿ. ನಮ್ಮ ದೇಶದಲ್ಲಿ ಜನಸಂಖ್ಯೆಗೆ ಆಹಾರವನ್ನು ಒದಗಿಸೋದಕ್ಕೆ ಕೃಷಿನಲ್ಲಿ ಹೆಚ್ಚಾಗಿ ಬಳಸ್ತಾ ಇರುವಂತಹ ರಸಗೊಬ್ಬರ ಮತ್ತು ಕೀಟನಾಶಕಗಳಿಂದ ಪರಿಸರ ಮಲಿನ ಆಗ್ತಾ ಇದೆ, ಜೊತೆಗೆ ನೆಲ ಜಲ ವಾಯು ಕೂಡ ಮಾಲಿನ್ಯ ಆಗ್ತಾ ಇದೆ. ಕೀಟ ಮತ್ತು ರೋಗಗಳು ರಾಸಾಯನಿಕಗಳಿಗೆ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತಾ ಇದ್ದಾವೆ, ಇದರಿಂದ ಅವುಗಳ ನಿಯಂತ್ರಣ ಕೂಡ ಕಷ್ಟ ಆಗ್ತಾ ಇದೆ. ಆದ್ದರಿಂದ ರಾಸಾಯನಿಕವಲ್ಲದ ಸಸ್ಯ ಸಂರಕ್ಷಣಾ ವಿಧಾನಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಪರಿಸರ ಮಾಲಿನ್ಯವನ್ನು ತಡೆಗಟ್ಟೋದು ಈ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನಗಳ ಮೂಲ ಉದ್ದೇಶ. ಇದರಲ್ಲಿ ಸ್ವಚ್ಛ ಬೇಸಾಯ, ಪರ್ಯಾಯ ಆಶ್ರಯ ಸಸ್ಯಗಳನ್ನು ನಾಶಪಡಿಸೋದು, ವ್ಯವಸ್ಥಿತ ನೀರು ಮತ್ತು ಗೊಬ್ಬರದ ನಿರ್ವಹಣೆ, ಬೆಳೆಗಳ ಪರಿವರ್ತನೆ, ಬೆಳೆ ಪದ್ಧತಿಗಳು, ಮಿಶ್ರ ಬೆಳೆಗಳು, ಸರಿಯಾದಂಥ ನಾಟಿ ಸಮಯ, ರೋಗ ನಿರೋಧಕ ತಳಿಗಳ ಬಳಕೆ, ಇದಲ್ಲದೆ ಭೌತಿಕ ಮತ್ತು ಯಾಂತ್ರಿಕ ಕ್ರಮಗಳಿಂದ ಕೀಟಗಳನ್ನು ನಾವು ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಪರಿಸರ ಸ್ನೇಹಿ ಕೀಟ ಮತ್ತು ರೋಗ ನಿರ್ವಹಣಾ ವಿಧಾನಗಳಿಗೆ ಬಂದರೆ ಅನೇಕ ವಿಧಾನಗಳನ್ನು ನಾವು ಬಳಸ್ಕೋಬೋದು. ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯವಾದಂಥ ವಿಧಾನ. ಮಾಗಿ ಉಳುಮೆಯಿಂದ ಹಿಂದಿನ ಬೆಳೆಯ ಉಳಿಕೆಯಿಂದ ಮಣ್ಣಿನಲ್ಲಿರುವಂಥ ಕೀಟದ ಮೊಟ್ಟೆ, ಮರಿಹುಳುಗಳು, ರೋಗಾಣುಗಳು, ಕಳೆ ಬೀಜಗಳನ್ನು ನಾವು ಸೂರ್ಯನ ಶಾಖಕ್ಕೆ ಒಡ್ಡೋದ್ರಿಂದ ಮಣ್ಣಿನಿಂದ ಪ್ರಸಾರ ಆಗುವಂತಹ ರೋಗ ಮತ್ತು ಕೀಟಗಳನ್ನು ನಾವು ನಿರ್ವಹಣೆ ಮಾಡಬಹುದು. ಇನ್ನು ಸಾಗುವಳಿ ಪದ್ಧತಿಯಲ್ಲೂ ಕೂಡ ಕೆಲವೊಂದು ಕ್ರಮಗಳನ್ನು ಅನುಸರಿಸ್ಬೋದು. ಈಗ ಭತ್ತದಲ್ಲಿ ನಾಟಿ ಮಾಡುವಾಗ ಪ್ರತಿ 8 ಸಾಲಿನ ಅಂತರದಲ್ಲಿ 2 ಸಾಲು ನಾಟಿಯನ್ನು ತಪ್ಪಿಸಿ ಸ್ಥಳಾವಕಾಶ ಬಿಡೋದ್ರಿಂದ ಕಂದುಜಿಗಿ ಹುಳುಗಳ ನಿರ್ವಹಣೆಯನ್ನು ಮಾಡಬಹುದು. ಭತ್ತದ ಗದ್ದೆಯ ಸುತ್ತ ಕಳೆ ಮತ್ತು ಆಸರ ಸಸ್ಯಗಳನ್ನು ಸ್ವಚ್ಛಗೊಳಿಸೋದ್ರಿಂದ, ಹಾಗೆಯೇ ಪ್ರತಿ ಎಕರೆಗೆ 800 ಕಿಲೋಗ್ರಾಂನಷ್ಟು ಈ ಭತ್ತದ ಹೊಟ್ಟಿನ ಬೂದಿಯನ್ನು ಕೆಸರು ಮಡಿಗೆ ಹಾಕೋದ್ರಿಂದ ಬೆಂಕಿ ರೋಗವನ್ನು ತಡೆಗಟ್ಟಬಹುದು. ಇನ್ನು ಹತ್ತಿನಲ್ಲಿ ಬೆಂಡೆ, ಚೆಂಡು ಹೂವು, ಸಾಸಿವೆ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ರಸ ಹೀರುವಂಥ ಕೀಟಗಳ ಬಾಧೆಯನ್ನು ತಡೆಗಟ್ಟಬಹುದು. ಟೊಮ್ಯಾಟೋದಲ್ಲಿ ಸಾಸಿವೆ ಮತ್ತು ಚೆಂಡು ಹೂವನ್ನು 4 ಸಾಲುಗಳಿಗೆ ಒಂದರಂತೆ, ಹಾಗೆಯೇ ಹೊಲದ ಸುತ್ತ ಬೆಳೆಯೋದ್ರಿಂದ ಬೇರುಗಂಟು ಜಂತು ರೋಗಕ್ಕೆ ಇವು ಆಕರ್ಷಕ ಬೆಳೆಗಳಾಗಿ ವರ್ತಿಸ್ತವೆ. ಇನ್ನು ಲಿಂಗಾಕರ್ಷಕ ಬಲೆಗಳ ಬಳಕೆ ಕೂಡ ಬಹಳ ಮುಖ್ಯವಾದಂಥದ್ದು. ಲೈಂಗಿಕ ಸಂಪರ್ಕಕ್ಕೆ ಸಿದ್ಧವಾಗಿರುವಂಥ ಹೆಣ್ಣು ಪತಂಗಗಳು ಅಥವಾ ದುಂಬಿಗಳು ಒಂದು ನಿರ್ದಿಷ್ಟವಾದಂಥ ವಾಸನೆಯನ್ನು ವಿಸರ್ಜಿಸ್ತವೆ. ಈ ದ್ರವದ ರಾಸಾಯನಿಕ ಸಂಯೋಜನೆಗಳನ್ನು ಉಪಯೋಗಿಸಿಕೊಂಡು ಕೃತಕ ರೀತಿಯಲ್ಲಿ ಮೋಹಕ ಬಲೆಗಳನ್ನು ನಾವು ತಯಾರಿಸಿ ಗಂಡು ಪತಂಗಗಳನ್ನು ಆಕರ್ಷಿಸಿ ನಾಶಪಡಿಸಬಹುದು. ಉದಾಹರಣೆಗೆ ತೊಗರಿ, ಅವರೆ, ಕಡಲೆ ಮತ್ತು ಹತ್ತಿ ಕಾಯಿಕೊರಕ ಲಿಂಗಾಕರ್ಷಕ ಬಲೆಗಳನ್ನು ಪ್ರತಿ ಎಕರೆಗೆ 8 ಬಲೆಗಳನ್ನು ನಾವು ಬಳಸ್ಕೋಬಹುದು. ಇನ್ನು ತೆಂಗಿನ ರೈನೋಸರಾಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳು ಆಕರ್ಷಕ ಬಲೆಗಳನ್ನು ಪ್ರತಿ ಎಕರೆಗೆ 2-3 ಬಲೆಗಳಂತೆ ನಾವು ಬಳಸ್ಕೋಬಹುದು. ಬದನೆಕಾಯಿ ಮತ್ತು ಕಾಂಡಕೊರಕ ನಿರ್ವಹಣೆಗೆ ನಾಟಿ ಮಾಡಿದ 15 ದಿನದಲ್ಲಿ ಎಕರೆಗೆ 12-16 ಈ ಲ್ಯೂಸಿನ್ ಲೂರ್ ಎಂಬ ಒಂದು ಬಲೆಗಳನ್ನು ನಾವು ಬಳಸ್ಕೋಬಹುದು. ಮಾವಿನ ಹಣ್ಣಿನ ನೊಣ, ಹೀರೆಕಾಯಿ, ಹಾಗಲಕಾಯಿ ಮತ್ತು ಕಲ್ಲಂಗಡಿ ಹಣ್ಣಿನ ನೊಣದ ಒಂದು ಆಕರ್ಷಣೆಗೆ ಪ್ರತಿ ಎಕರೆಗೆ ನಾವು 8 ಲಿಂಗಾಕರ್ಷಕ ಬಲೆಗಳನ್ನು ಬಳಸ್ಕೋಬಹುದು. ಇನ್ನು ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರವನ್ನು ಕೂಡ ನಾವು ಬಳಕೆ ಮಾಡ್ಕೋಬಹುದು. ಈ ಟ್ರೈಕೋಡರ್ಮ ಶಿಲೀಂಧ್ರ ಸೂಕ್ಷ್ಮ ಜೀವಿಗಳಲ್ಲಿ ಒಂದು ವಿಧವಾದದ್ದು. ಇದು ಎಲ್ಲ ತರಹದ ಬೆಳೆಗಳ ಮಣ್ಣಿನಲ್ಲಿ ಇರುತ್ತೆ. ಇದು ಮಣ್ಣಿಂದ ಬರುವಂಥ ಸಸ್ಯರೋಗಕ್ಕೆ ಕಾರಣವಾದಂಥ ಶಿಲೀಂಧ್ರದ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಹೊಂದಿರುವಂಥ ಪರಿಸರ ಸ್ನೇಹಿ ಶಿಲೀಂಧ್ರ. ಮುಖ್ಯವಾಗಿ ಇದನ್ನು ಅಭಿವೃದ್ಧಿ ಮಾಡಿಕೊಂಡು ನಾವು ಬಳಸ್ಕೋಬೇಕಾಗತ್ತೆ. 1 ಕಿಲೋಗ್ರಾಂನಷ್ಟು ಟ್ರೈಕೋಡರ್ಮವನ್ನು 100 ಕಿಲೋಗ್ರಾಂನಷ್ಟು ಚೆನ್ನಾಗಿ ಕಳೆತಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ತಂಪಾದ ಜಾಗದಲ್ಲಿ ಗೋಣಿಚೀಲದ ಹೊದಿಕೆಯಿಂದ 15-20 ದಿನಗಳ ಕಾಲ ಮುಚ್ಚಿಡಬೇಕಾಗತ್ತೆ. ಪ್ರತಿ 4 ದಿನಕ್ಕೊಮ್ಮೆ ಮರು ಮಿಶ್ರಣ ಮಾಡೋದ್ರಿಂದ ಈ ಟ್ರೈಕೋಡರ್ಮ ಜೀವಾಣುಗಳ ಸಂಖ್ಯೆ ದ್ವಿಗುಣವಾಗುತ್ತೆ. ಇಂತಹ ಕಾಂಪೋಸ್ಟ್ ಮಿಶ್ರಿತ ಮಿಶ್ರಣವನ್ನು ಬಿತ್ತನೆಗೆ ಮುಂಚೆ ವಿಶೇಷವಾಗಿ ಮಣ್ಣಿಗೆ ನಾವು ಬೆಳೆಗಳಿಗೆ ಅನುಸಾರವಾಗಿ ಬಳಸಬೇಕಾಗತ್ತೆ. ಇದರಿಂದ ಮಣ್ಣಿನಿಂದ ಹರಡುವಂಥ ಬುಡಕೊಳೆ ರೋಗ, ಬೇರ್ಕೊಳೆ ರೋಗ, ಗಡ್ಡೆಕೊಳೆ ರೋಗ, ಇನ್ನು ಸೊರಗು ರೋಗದಂತಹ ರೋಗಗಳನ್ನು ನಾವು ತಡೆಯಬಹುದು. 10 ಕಿಲೋಗ್ರಾಂನಷ್ಟು ಈ ಟ್ರೈಕೋಡರ್ಮವನ್ನು ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಿ ಕೂಡ ನಾವು ಬಳಸ್ಕೋಬಹುದು. ಮತ್ತೊಂದು ಪರಿಸರ ಸ್ನೇಹಿ ಜೀವಾಣುನಾಶಕ ಅಂದರೆ ಸೂಡಮೊನಾಸ್ ಫ್ಲೋರಸೆನ್ಸ್ ಅಂತ. ಇದು ಒಂದು ಬ್ಯಾಕ್ಟೀರಿಯಾ. ಇದು ಈ ಸಸ್ಯ ಬೆಳವಣಿಗೆಯ ಪ್ರಚೋದಕವನ್ನು ಉತ್ಪಾದನೆ ಮಾಡುವಂಥ ಒಂದು ದುಂಡಾಣ ಆಗಿದ್ದು ಎಲ್ಲ ತರಹದ ಮಣ್ಣಲ್ಲಿ ಬೆಳೆನಲ್ಲಿ ಇದು ಇರುತ್ತೆ. ಇದು ಮಣ್ಣಿನಿಂದ ಬರುವಂತಹ ಸಸ್ಯರೋಗಕ್ಕೆ ಕಾರಣವಾದಂಥ ಬ್ಯಾಕ್ಟೀರಿಯಾ ಮತ್ತು ಜಂತುಹುಳುಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಪಡ್ಕೊಂಡಿರುತ್ತೆ. ಜೊತೆಗೆ ಈ ಸಸ್ಯಗಳ ಬೆಳವಣಿಗೆಯನ್ನು ಪ್ರಚೋದಿಸಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ. ಇನ್ನು ಈ ಸೂಡಮೊನಾಸ್ ಫ್ಲೋರಸೆನ್ಸನ್ನು ಬಳಸುವಂಥ ವಿಧಾನ ಅಂದರೆ 1 ಕಿಲೋಗ್ರಾಂನಷ್ಟು ಸೂಡಮೊನಾಸ್ ಫ್ಲೋರಸೆನ್ಸನ್ನು 100 ಕಿಲೋಗ್ರಾಂನಷ್ಟು ಚೆನ್ನಾಗಿ ಕಳೆತಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ತಂಪಾದ ಜಾಗದಲ್ಲಿ ಗೋಣಿಚೀಲದ ಹೊದಿಕೆಯಿಂದ 15-20 ದಿನಗಳ ಕಾಲ ಮುಚ್ಚಿಡಬೇಕಾಗತ್ತೆ. ಪ್ರತಿ 4 ದಿನಕ್ಕೊಮ್ಮೆ ಮರು ಮಿಶ್ರಣ ಮಾಡ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಈ ಸೂಡಮೊನಾಸ್ ಜೀವಾಣುಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತೆ. ಇಂತಹ ಕಾಂಪೋಸ್ಟ್ ಮಿಶ್ರಿತ ಮಿಶ್ರಣವನ್ನು ಬಿತ್ತನೆಗೆ ಮುಂಚೆ ನಾವು ಮಣ್ಣಿಗೆ ಬೆಳೆಗಳಿಗೆ ಅನುಸಾರವಾಗಿ ಬಳಸಬೇಕಾಗತ್ತೆ. ಮಣ್ಣಿನಿಂದ ಪ್ರಸಾರ ಆಗುವಂಥ ದುಂಡಾಣು ಸೊರಗು ರೋಗ ಮತ್ತು ಬೇರುಗಂಟು ಜಂತುಹುಳುಗಳ ನಿರ್ವಹಣೆಯನ್ನು ಇದರಿಂದ ನಾವು ಮಾಡ್ಕೋಬಹುದು. ಇನ್ನು ಬೇವು ಆಧಾರಿತ ಕೀಟನಾಶಕಗಳನ್ನು ಕೂಡ ನಾವು ಬಳಸ್ಕೋಬಹುದು. ಸಸ್ಯರೋಗ ಮತ್ತು ಕೀಟಗಳ ಹತೋಟಿ ಗುಣ ಇರುವಂಥ ಸಾವಿರಾರು ಜಾತಿ ಗಿಡಮರಗಳಲ್ಲಿ ಬೇವು ಬಹಳ ಉಪಯುಕ್ತವಾದಂಥದ್ದು. ಜೊತೆಗೆ ಇದರಲ್ಲಿ ಔಷಧಿ ಗುಣಗಳು ಕೂಡ ಇದ್ದಾವೆ. ಬೇವಿನ ಎಲೆ, ಬೇವಿನ ಬೀಜ, ಬೇವಿನ ಎಣ್ಣೆ, ಕಾಂಡ ಮತ್ತು ಈ ಬೇವಿನ ಕಾಯಿಗಳು ಔಷಧೀಯ ಗುಣಗಳನ್ನು ಹೊಂದಿದ್ದಾವೆ. ಮುಖ್ಯವಾಗಿ ನಾವು ಬೇವಿನ ಬೀಜದ ಕಷಾಯವನ್ನು ತಯಾರು ಮಾಡಿಕೊಂಡು ಬಳಸ್ಕೋಬೇಕು. ಕೀಟಪೀಡೆಗಳ ನಿರ್ವಹಣೆಗಾಗಿ ನಾವು 5% ಕಷಾಯವನ್ನು ತಯಾರಿಸಿ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. 5 kg ಒಣಗಿಸಿದಂಥ ಬೇವಿನ ಬೀಜವನ್ನು ಎಣ್ಣೆ ಹೊರಬರದಂತೆ ಹಗುರವಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು. ತೆಳುವಾದ ಬಿಳಿ ಬಟ್ಟೆನಲ್ಲಿ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಸುಮಾರು 10 L ನೀರಿನಲ್ಲಿ 8 to 10 hours ಕಾಲ, ಅಂದರೆ ರಾತ್ರಿ ಇಡೀ ನೆನೆ ಇಟ್ಟು ನಂತರ ಅದನ್ನು ಹಿಂಡಿ ಸೋಸಬೇಕು. ಹೀಗೆ ತಯಾರಾದಂಥ 1 L ಕಷಾಯವನ್ನು 10 L ನೀರು ಹಾಗೂ 10 g ಸೋಪಿನ ಪುಡಿ ಜೊತೆ ಮಿಶ್ರಣ ಮಾಡಿಕೊಂಡು ಶಿಫಾರಸಿನ ಪ್ರಕಾರ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಪ್ರತಿ ಎಕರೆಗೆ ಬೇಕಾಗುವಂಥ 200-250 L ಸಿಂಪರಣ ದ್ರವ ತಯಾರಿಸೋದಕ್ಕೆ ನಮಗೆ 10-12 kg ಈ ಬೇವಿನ ಬೀಜ ಬೇಕಾಗತ್ತೆ. ಇನ್ನು ಬೋರ್ಡೋ ದ್ರಾವಣವನ್ನು ಕೂಡ ನಾವು ಬಳಸ್ಕೋಬಹುದು. 1% ಬೋರ್ಡೋ ದ್ರಾವಣ ಸಸ್ಯಗಳಿಗೆ ಬರುವಂಥ ಈ ಅಡಿಕೆ ಕೊಳೆ ರೋಗ, ಶುಂಠಿ ಕೊಳೆ ರೋಗ, ಸಸಿ ಕೊಳೆ ರೋಗ, ಬುಡ ಕೊಳೆಯಂತಹ ರೋಗಗಳಿಗೆ ಬಳಸ್ಕೋಬಹುದು. 1% ಬೋರ್ಡೋ ದ್ರಾವಣವನ್ನು ತಯಾರಿಸೋದಕ್ಕೆ 1 kg ಮೈಲ್ತುತ್ತ ಮತ್ತು 1 kg ಕೃಷಿ ಸುಣ್ಣವನ್ನು 50 L ನೀರಿನಲ್ಲಿ ಪ್ರತ್ಯೇಕವಾಗಿ ನಾವು ಮಿಶ್ರಣ ಮಾಡಿಕೊಂಡು ಈ ದ್ರಾವಣವನ್ನು ಬಕೆಟ್ನಲ್ಲಿ ಮಿಶ್ರಣ ಮಾಡಿಕೊಂಡು ಇದರ ರಸಸಾರ 7 ಇರೋ ರೀತಿಯಲ್ಲಿ ಈ pH ಕಾಗದದಿಂದ ನಾವು ಅದನ್ನು ಹೊಂದಿಸಬೇಕಾಗತ್ತೆ. ಇಂತಹ 1% ಬೋರ್ಡೋ ದ್ರಾವಣವನ್ನು ನಾವು ಬೆಳೆಗಳಿಗೆ ಬಳಸ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು.